ಮತ್ತು 3-4 ದಿನಗಳಲ್ಲಿ ಸಸಿಗಳು ಸಾಯುತ್ತವೆ. ಇದು ಈ ಶಿಲೀಂಧ್ರ ಸ್ವರೂಪದ ಪ್ರಮುಖ ಲಕ್ಷಣ. ಮತ್ತು ನಾವು ಇನ್ನೊಂದು ಏನನ್ನ ಶಿಲೀಂಧ್ರದಿಂದ ಬಂದಿದೆ ಸ್ವರೂಪ ರೋಗ ಅಂತ ನಾವು ಕಂಡುಹಿಡಿಯಲಿಕ್ಕೆ ರೋಗಕ್ಕೆ ತುತ್ತಾದ ಗಿಡವನ್ನು ನಾವು ಮುರಿದು ಅದರ ಕಾಂಡವನ್ನು ಮಧ್ಯಭಾಗವನ್ನು ನೋಡಿದರೆ ಅಲ್ಲಿ ನಾವು ಕಂದು ಬಣ್ಣದ ನಾವು ಭಾಗವನ್ನು ನೋಡ್ಬೋದು. ಇದನ್ನೇ ನಾವು ಈ ರೋಗ ಶಿಲೀಂಧ್ರದಿಂದ ಬಂದಿದೆ ಅಂತ ನಮಗೆ ನಾವು ಗೊತ್ತಾಗುತ್ತೆ. ಈ ಶಿಲೀಂಧ್ರ ಸ್ವರೂಪ ರೋಗ ನಾವು ಹತೋಟಿ ಮಾಡಲಿಕ್ಕೆ ಮೊದಲು ಏನು ಮಾಡಬೇಕಂದ್ರೆ ಬೇಸಿಗೆಯಲ್ಲಿ ಈ ಮಣ್ಣನ್ನು ಬಿಸಿಲಿನ ತಾಪಕ್ಕೆ ಚೆನ್ನಾಗಿ ಒಣಗಿಸಬೇಕು. ಒಣಗಿಸಿ ಮತ್ತೆ ನಂತರ ನಾವು ರೋಗರಹಿತ ಬೀಜವನ್ನು ಉಪಯೋಗಿಸಬೇಕು. ನಂತರ ಬೀಜೋಪಚಾರ ಮಾಡಬೇಕು. ವೈಟೋಬಾಕ್ಸ್ ಪವರ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ, ಅದನ್ನು ನಾವು 1 kg ಬೀಜ 2-2.5 gram ಹಾಕಿ ನಾವು ಬೀಜೋಪಚಾರ ಮಾಡಬೇಕು. ನಂತರ ನಾವು ಮಣ್ಣಿಗೆ ಬೇವಿನ ಹಿಂಡಿಯನ್ನು ಸೇರಿಸಬೇಕು, ಅಂದರೆ 1 acre 250 kg ಬೇವಿನ ಹಿಂಡಿಯನ್ನು ಸೇರಿಸಬೇಕು. ನಂತರ ನಾವು ಜೈವಿಕ ಶಿಲೀಂಧ್ರ ನಾಶಕಗಳಾದ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅದನ್ನು ನಾವು 1 acre 4 kg ಅಂತೆ ನಾವು 1 acre ಬೇಕಾಗುವಂತಹ ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನಾವು ನಾಟಿ ಮಾಡೋ ಮೊದಲು ನಾವು ಮಣ್ಣಿಗೆ ಸೇರಿಸಬೇಕು. ನಂತರ ನಾವು ರೋಗ ಸೊರಗು ರೋಗ ಕಾಣಿಸ್ತಾ ಇದೆ ಅಂತ ತಕ್ಷಣ ನಾವೇನು ಮಾಡಬೇಕು, ವೈಟೋವ್ಯಾಕ್ಸ್ ಪವರನ್ನು 1 liter ನೀರಿಗೆ 2.5 gram ಹಾಕಿ ನಾವು ಚೆನ್ನಾಗಿ ಮಿಶ್ರಣ ಮಾಡಿ ಆ ದ್ರಾವಣವನ್ನು ನಾವು ರೋಗ ಬಂದ ಗಿಡಗಳು ಮತ್ತು ರೋಗ ಬಂದ ಗಿಡದ ಪಕ್ಕದಲ್ಲಿರುವಂತಹ ಆಜುಬಾಜು ಗಿಡಗಳಿಗೆ ಸಹ ನಾವು ಮಣ್ಣಿಗೆ ಸುರಿಯುವುದರಿಂದ ನಾವು ಈ ರೋಗವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹತೋಟಿ ಮಾಡಬಹುದು. ಇನ್ನು ಮುಂಗಾರಿಯಲ್ಲಿ ಬಾಧಿಸ್ತಕ್ಕಂಥ ಪ್ರಮುಖ ರೋಗಗಳು ಯಾವುದು ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಈ ಮುಂಗಾರಿನಲ್ಲಿ ಬಹಳ ಪ್ರಮುಖವಾಗಿ ಏನಂದರೆ ಒಂದು ಆತಂಕನಾಸ್ ಅಥವಾ ಚಿಬ್ಬು ರೋಗ ಒಂದು ಬಹಳ ಪ್ರಮುಖವಾಗಿದೆ. ಈ ರೋಗ ನಾವು ಮೆಣಸಿನಕಾಯಿ ಹಸಿರು ಬಣ್ಣದಿಂದ ಕೆಂಪಾಗುವ ಬಣ್ಣ ಅಥವಾ ಕಾಯಿಗಳು ಮಾಗುವ ಸಮಯದಲ್ಲಿ ಭಾಳ ತೀವ್ರತೆಯಾಗಿ ಬರುತ್ತೆ. ಇದರ ಪ್ರಮುಖ ಲಕ್ಷಣ ಒಂದು ಏನಂದರೆ ಈ ತುದಿಗಳ ಈ ಟೊಂಗೆಗಳ ತುದಿಗಳು ತುದಿಯಿಂದ ಒಣಗುತ್ತಾ ಇದ್ದಾವೆ ಮತ್ತು ನಂತರ ಕಾಯಿಗಳ ಭಾಗದಲ್ಲಿ ಅಥವಾ ಕೆಂಪಾಗುವ ಕಾಯಿಗಳ ಮೇಲ್ಭಾಗದಲ್ಲಿ ನೀರಿನಲ್ಲಿ ತೊಯ್ದಂತಹ ಕಂದು ಬಣ್ಣದ ಚಿಕ್ಕುಗಳನ್ನು ನಾವು ನೋಡ್ಬೋದು. ಮತ್ತು ರೋಗ ತೀವ್ರತೆ ಜಾಸ್ತಿ ಆದಂಗೆ ಈ ಕಂದು ಬಣ್ಣದ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಮೆಣಸಿನಕಾಯಿಯ ಭಾಗವೆಲ್ಲವೂ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಬಿಳಿ ಬಣ್ಣಕ್ಕೆ ತಿರುಗಿ ಈ ಮೆಣಸಿನಕಾಯಿ ಒಣಗುತ್ತವೆ ಮತ್ತು ನೆಲಕ್ಕೆ ಉದುರುತ್ತವೆ. ಇದು ಈ ರೋಗದ ಪ್ರಮುಖ ಲಕ್ಷಣಗಳು. ಚಿಬ್ಬು ರೋಗ ನಾವು ಯಾವ ಥರ ನಾವು ಹತೋಟಿ ಮಾಡ್ಬೋದು ಅಂದರೆ ಇನ್ನೊಂದು ಪ್ರಮುಖ ಲಕ್ಷಣ ಅಂದರೆ ಈ ರೋಗದ್ದು ಈ ರೋಗ ಬೀಜದಿಂದ ಹರಡುತ್ತದೆ. ಆದ್ದರಿಂದ ನಾವು ಇದನ್ನು ಬೀಜೋಪಚಾರ ಮಾಡಬೇಕು ಮತ್ತು ರೋಗರಹಿತ ಬೀಜವನ್ನು ನಾವು ಈ ನಾಟಿಗೆ ಆಯ್ಕೆ ಮಾಡಿಕೊಳ್ಳಬೇಕು. ಬೀಜೋಪಚಾರ ಅಂದರೆ ಶಿಲೀಂಧ್ರನಾಶಕವಾದ ಕಾರ್ಮಂಡಿಜಮ್ ಅದನ್ನು 1 kg ಬೀಜಕ್ಕೆ 4 gram ಅಂತ ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಬೇಕು. ಮತ್ತು ನಾವು ಹೊಲದಲ್ಲಿ ಈ ಚಿಬ್ಬು ರೋಗ ಕಾಣಿದ ತಕ್ಷಣ ಅಥವಾ ನಾವು ಲಕ್ಷಣಗಳು ಕಾಣಿದ ತಕ್ಷಣ ನಾವು 1 ಶಿಲೀಂಧ್ರನಾಶಕವಾದ ಕಾರ್ಮಂಡಿಜಮ್ ಅದು ಬ್ಯಾವಿಸ್ಟಿನ್ ಅದನ್ನು 1 gram ಅಥವಾ ಪ್ರೋಬಿಕನೋಜೋಲ್ ಅಥವಾ ಟಿಲ್ಟ್ ಅದನ್ನು ನಾವು 1 liter 1 ml ಹಾಕಿ ನಾವು ಮಿಶ್ರಣ ಮಾಡಬೇಕು. ಮತ್ತು ಇದೇ ಸಿಂಪರಣೆಯನ್ನು ನಾವು 15 ದಿನಗಳ ನಂತರದಲ್ಲಿ ಮತ್ತೆ ನಾವು ಸಿಂಪರಣಿಸಿದಲ್ಲಿ ಈ ಚಿಬ್ಬು ರೋಗವನ್ನು ನಾವು ಭಾಳ ತೀವ್ರಗತಿಯಲ್ಲಿ ಹತೋಟಿ ಮಾಡಬಹುದು. ಆಂತರ್ವಾಸ ರೋಗದ ನಂತರ ಇನ್ನೊಂದು ರೋಗ ಪ್ರಮುಖವಾಗಿ ಅಂದರೆ ಎಲೆ ಚಿಕ್ಕು ರೋಗ ಬರುತ್ತೆ. ಇದನ್ನು ನಾವು ಎಲೆ ಚಿಕ್ಕು ರೋಗ ಅಂದರೆ ನಾವು ಎಲೆಗಳ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಈ ಸಣ್ಣ ಚುಕ್ಕೆಗಳು ಅದರ ಕಂದು ಬಣ್ಣ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಎಲೆಗಳ ಮೇಲ್ಭಾಗದೆಲ್ಲ ಹರಡಿ ಎಲೆಗಳು ಒಣಗಕ್ಕೆ ಪ್ರಾರಂಭಿಸುತ್ತವೆ. ಈ ರೋಗವನ್ನು ನಾವು ಭಾಳ ಸರಳ ರೀತಿಯಲ್ಲಿ ಹತೋಟಿ ಮಾಡಬಹುದು. ಒಂದು ನಾವು ಶಿಲೀಂಧ್ರನಾಶಕವಾದ ಎಕ್ಸಕೊನೋಜೋಲ್ ಅಥವಾ ಪ್ರೋಬಿಕೊನೋಜೋಲ್ ಇದನ್ನು ನಾವು 1 liter ನೀರಿಗೆ 1 ml ಮಿಶ್ರಣ ಮಾಡಿ 15 ದಿನಗಳ ಅಂತರದಲ್ಲಿ ಸಿಂಪರಣೆ ಮಾಡೋದ್ರಲ್ಲಿ ಈ ಎಲೆ ಚುಕ್ಕು ರೋಗವನ್ನು ನಾವು ಭಾಳ ಪ್ರಮಾಣದಲ್ಲಿ ಹತೋಟಿ ಮಾಡಬಹುದು. ಮುಂಗಾರಿನಲ್ಲಿ ಇನ್ನೊಂದು ಪ್ರಮುಖ ರೋಗವೆಂದರೆ ದುಂಡಾಣು ಸೊರಗು ರೋಗ. ಈಗಾಗಲೇ ನಾವು ಹೇಳದಂತೆ ಶಿಲೀಂಧ್ರ ಸೊರಗು ರೋಗದಂತೆ ದುಂಡಾಣು ಸೊರಗುರು ಭಾಳ ಪ್ರಮುಖವಾಗಿದೆ. ಈ ಮೆಣಸಿನಕಾಯಿ ಅಲ್ಲದೆ ಟೊಮೆಟೊ ಆಲೂಗೆಡ್ಡೆ ಬದನೆಕಾಯಿ ಈ ಇತ್ತೀಚೆಗೆ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಈ ರೋಗದ ಪ್ರಮುಖವಾದ ಲಕ್ಷಣಗಳೆಂದರೆ ಮೊದಲು ಸಸಿಗಳು ಹಸಿರು ಬಣ್ಣದಿರುತ್ತೆ, ಭಾಳ ತೀವ್ರತವಾಗಿ ಒಣಗುತ್ತವೆ ಮತ್ತು ಸೊರಗುತ್ತವೆ. ಶಿಲೀಂಧ್ರ ಸೊರಗು ರೋಗದ ಲಕ್ಷಣ ಯಾವ ಥರ ನಾವು ಇದನ್ನು ನಾವು ವಿಂಗಡಿಸ್ಬೋದು ಅಂದರೆ ಶಿಲೀಂಧ್ರ ಸೊರಗು ರೋಗದಲ್ಲಿ ನಾವು ಎಲೆಗಳು ಹಳದಿ ಆಗೋದು ನೋಡ್ಬೋದು. ದುಂಡಾಣು ಸೊರಗು ರೋಗದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದಿಲ್ಲ. ಮತ್ತೇನೆಂದರೆ ಭಾಳ ತೀವ್ರತವಾಗಿ ಎಲೆಗಳು ಬಾಡಿ ಒಂದು ದಿನಗಳೊಳಗಡೆ ಈ ರೋಗ ಬಂದಂಥ ಗಿಡಗಳು ಸಾಯುತ್ತವೆ. ಈ ರೋಗವನ್ನು ನಾವು ಭಾಳ ನಾವು ಹತೋಟಿ ಮಾಡಬಹುದು. ಈ ಹತೋಟಿ ಕ್ರಮಗಳು ಯಾವುವು ಅಂದರೆ ಮೊದಲು ನಾವು ಇದನ್ನು ಈ ಬೇಸಿಗೆಯಲ್ಲಿ ನಾವು ನಾಟಿ ಮಾಡೋ ಮೊದಲು ನಾವು ಮಣ್ಣನ್ನು ಈ ಬಿಸಿಲಿನ ತಾಪಕ್ಕೆ ಚೆನ್ನಾಗಿ ಒಣಗಿಸ್ಬೇಕು ಅಥವಾ 2-3 ತಿಂಗಳು ಚೆನ್ನಾಗಿ ಒಣಗಿಸ್ಬೇಕು. ಮತ್ತು ಇತರೆ ಬೆಳೆಗಳಾಗದ ಈ ಆಲೂಗೆಡ್ಡೆ ಬದನೆಕಾಯಿ ಟೊಮೆಟೊ ಶುಂಠಿ ಬಾಳೆ ಈ ಬೆಳೆಗಳು ಇದೇ ರೋಗ ಕಾಣಿಸ್ಕೊಂಡಿದ್ದ ಇದನ್ನು ನಾವು ಮೆಣಸಿನಕಾಯಿ ಆದ ನಂತರ ಈ ಬೆಳೆಗಳನ್ನು ಬೆಳೆಯಬಾರದು. ಈ ಬೆಳೆಗಳ ಬದಲು ಮೆಕ್ಕೆಜೋಳ ಬಿಳಿಜೋಳ ಅಥವಾ ಸಜ್ಜೆಯನ್ನು ಬೆಳೆಯೋದ್ರಿಂದ ನಾವು ಮಣ್ಣಿನಂತಹ ದುಂಡಾಣು ಕಣಗಳು ಸಾಯುತ್ತವೆ. ನಂತರ ಇದಲ್ಲದೆ ನಾವು ರೋಗದ ತೀವ್ರತೆ ಜಾಸ್ತಿ ಆದಲ್ಲಿ 1 acre 6 kg ಅಂತೆ ನಾವು ಬ್ಲೀಚಿಂಗ್ ಪೌಡರನ್ನು 100 kg ಹೊಂಗೆ ಹಿಂಡಿ ಜೊತೆ ನಾವು ಮಿಶ್ರಣ ಮಾಡಿ ಎಲ್ಲ ಗಿಡಗಳಿಗೆ ನಾವು ಬೇರಿಗೆ ಸೇರಿಸಬೇಕು. ನಂತರ ಇತರ ದುಂಡಾಣು ನಾಶಕಗಳಾದ ಸೂಡೋಮಾನಸ್ ಫ್ಲೋರೆಸೆನ್ಸ್ ಇದನ್ನು ನಾವು 25 liter ಸಸಿಗಳನ್ನು ಅದ್ದಿ ನಾಟಿ ಮಾಡಬೇಕು.

ಕರ್ನಾಟಕದಲ್ಲಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ 1,000 ತ್ವರಿತ ಚಾರ್ಜಿಂಗ್ ಸೌಲಭ್ಯ.